ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ನಮ್ಮ ರೈತರಿಗೂ ಮತ್ತು ಪಶುಗಳಿಗೆ ಅಂದ್ರೆ ದನಕರುಗಳಿಗೆ, ಕುರಿ, ಆಡು, ಕೋಳಿ ಇವುಗಳಿಗೆ ತಪ್ಪಲಾರದಂತಹ ಸಂಬಂಧ. ಯಾಕಂತಂದ್ರೆ ಪ್ರತಿನಿತ್ಯ ಅವುಗಳ ಜೊತೆಗೆ ನಮ್ಮ ರೈತ ಬಂಧುಗಳು ಬದುಕಬೇಕಾಗ್ತದೆ. ಈ ಒಂದು ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ಒಂದು ಬದುಕುವಂತಹ ಸಮಯದೊಳಗೆ, ಹೈನುಗಾರಿಕೆ ಮಾಡುವಂತಹ ಸಮಯದೊಳಗೆ, ಮೀನುಗಾರಿಕೆ ಮಾಡುವಂತಹ ಸಮಯದೊಳಗೆ, ಕೋಳಿ ಸಾಕಾಣಿಕೆ ಮಾಡುವಂತಹ ಸಮಯದೊಳಗೆ ಸಾಕಷ್ಟು ಪ್ರಾಣಿಜನ್ಯ ರೋಗಗಳು, ಅಂತಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ರೋಗಗಳು ಸಾಕಷ್ಟು ಇರ್ತವೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಂಧುಗಳು ಸಾಕಷ್ಟು ಒಂದು ಎಚ್ಚರಿಕೆ ವಹಿಸೋದು ಅವಶ್ಯಕ ಇರ್ತದೆ. ಅದಕ್ಕೆ ಈಗ ನನ್ನ ಜೊತೆಗೆ ಬೀದರ್ದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ಜನಾರೋಗ್ಯ ಮತ್ತು ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅರುಣ್ ಜಿ ಖರಾಟೆ ಅವರ ಅವರನ್ನು ಮಾತಾಡಿಸಿ ಈ ಯಾವ್ಯಾವ ಪ್ರಾಣಿಜನ್ಯ ರೋಗಗಳದವ, ಯಾವ ರೀತಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ಲಿಕ್ಕೆ ಸಾಧ್ಯತೆ ಇದೆ, ಆ ಒಂದು ಹರಡಲಾರ್ದಂಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಅರುಣ್ ಖರಾಟೆ ಅವರ. ನಮಸ್ಕಾರ ಸರ್. ಸರ್, ಈಗ ಈ ಸಾಕಷ್ಟು ನಾಗಳೇ ಮಾತಾಡಿದಂಗೆ ಪ್ರಾಣಿಜನ್ಯ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತವೆ. ಅದಕ್ಕೆ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಏನು ಅಂತ ತಾವು ಹೇಳ್ತೀರಿ? ಈಗ ನೋಡ್ರಿ, ಪ್ರಾಣಿಜನ್ಯ ರೋಗ ಅಂತಂದ್ರ ಯಾವ ರೋಗಗಳು ಮತ್ತು ಸೋಂಕುಗಳು ನೈಸರ್ಗಿಕವಾಗಿ ಹರಡಾಕ ಸಾಧ್ಯತೆಗಳಿದಾವೋ ಅಂತ ರೋಗಗಳನ್ನ ನಾವು ಪ್ರಾಣಿಜನ್ಯ ರೋಗ ಅಂತೀವಿ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೋಗಗಳನ್ನ ಪ್ರಾಣಿಜನ್ಯ ರೋಗ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಇತಿಹಾಸ ಏನಾದ್ರೂ ಅದ ಅಂತ ಸರ್? ಹೌದೌದು, ಇದಕ್ಕೊಂದು ಭಾರಿ ಕುತೂಹಲಕಾರಿ ಇತಿಹಾಸ ಅದ. ಈ 1885 ಜುಲೈ 6 ಆ ತಾರೀಕಿನಂದು ಒಂದು ಹುಡುಗ, ಅವನ ಹೆಸರು ಜೋಸೆಫ್ ಮಿಸ್ಟರ್, ಅವನಿಗೆ 9 ವಯಸ್ಸು. ಆ ಹುಡುಗನಿಗೆ ಒಂದು ಹುಚ್ಚ ನಾಯಿ ಕಚ್ತೈತ್ರಿ. ಅವನಿಗ ಎಷ್ಟು ತೀವ್ರವಾಗಿ ಕಚ್ತೈತ ಅಂದ್ರೆ ಅವನ್ ಬದುಕ್ತಾನೋ ಸಾಯ್ತಾನೋ ಉಳಿತಾನೋ ಗೊತ್ತಿರಂಗಿಲ್ಲ. ಇಂಥ ಪರಿಸ್ಥಿತಿಯೊಳಗ ಅವನ ತಾಯಿ ಏನ್ ಮಾಡ್ತಾಳ, ಅವಾಗಿನ ಕಾಲದ ಅವ ವಿಜ್ಞಾನಿ, ಅವನ ಹೆಸರು ಲೂಯಿಸ್ ಪಾಶ್ಚರ್, ಅವನ ಹತ್ತೆ ಕರ್ಕೊಂಡು ಹೋಗ್ತಾನ್ರಿ. ಲೂಯಿಸ್ ಪ್ಯಾಶ್ಚರ್ ಆವಾಗ ಹುಚ್ಚು ನಾಯಿ ರೋಗದ ಬಗ್ಗೆ ಸಂಶೋಧನೆ ನಡೆಸ್ತಿರ್ತಾನ್ರಿ. ಇನ್ನು ಕಂಡು ಹಿಡಿದಿಲ್ಲ, ಲಸಿಕೆ ಕಂಡು ಹಿಡಿದಿದ್ದಿಲ್ಲ. ಇನ್ನು ಲಸಿಕೆ ಕಂಡು ಹಿಡಿದ್ರಂಗಿಲ್ರಿ, ಆ ರೋಗದ ಬಗ್ಗೆ ಮಾಹಿತಿನೂ ಮತ್ತ ಲಸಿಕೆ ಬಗ್ಗೆ ಮಾಹಿತಿನೂ ಇನ್ನ ಶೈವಾವಸ್ಥೆ ಒಳಗೆ ಇರ್ತಾವ್ರಿ. ಆದ್ರೆ ಏನಾಗ್ತದ, ಈಗ ಜೋಸೆಫ್ ಮಿಸ್ಟರ್ಗೆ ಅವ ಹೆಂಗೂ ಹುಚ್ಚು ನಾಯಿ ಕಚ್ಚದ, ಅವಂಗ ಲಸಿಕೆ ಕೊಟ್ಟರು ಕೊಡದೆ ಇದ್ರು ಅವ ಹೆಂಗೂ ಸತ್ತ ಹೋಗ್ತಾನ. ಸಾಯೋ ಒಂದು ಚಾನ್ಸ್ ಬಹಳ ಬಹಳ ಇರ್ತದ, ಬಹಳ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿರ್ತದೆ. ಹೆಂಗು ಕೊಟ್ರೆ ಆಯ್ತು ಅಂತ ಹೇಳಿ ಕೊಡ್ತಾನ್ರಿ. ಎಂತ ಒಂದು ಆಶ್ಚರ್ಯ ಏನಂತಂದ್ರ, ಅವನ್ ಲಸಿಕೆ ಕೊಟ್ಟ ಮೇಲೆ ಅವ ಆ ರೋಗದಿಂದ, ಹುಚ್ಚು ನಾಯಿ ರೋಗದಿಂದ ಯಶಸ್ವಿಯಾಗಿ ಅವಂಗ ಪ್ರಪ್ರಥಮವಾಗಿ ಗುಣ ಮಾಡ್ತಾನ. ಅಂದ್ರೆ ಆ ರೋಗದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಅದು ಒಂದು ದೊಡ್ಡ ಪವಾಡ ಸದೃಶವಾಗಿ ಆ ಒಂದು ಜೋಸೆಫ್ ಮಿಸ್ಟರ್ ಹುಡುಗ ಉಳ್ಕೋತಾನ. ಮತ್ತ ಅಲ್ಲಿಂದ ಒಂದು ರೇಬಿಸ್ ಲಸಿಕೆ ತಯಾರಾಗ್ತದ. ಮಾರಣಾಂತಿಕ ಹುಚ್ಚು ನಾಯಿ ರೋಗವನ್ನು ಸದೆಬಡದು ಆ ಒಂದು ರೇಬಿಸ್ ರೋಗಕ್ಕೆ ಲಸಿಕೆ ತಯಾರು ಮಾಡಿ ಇತಿಹಾಸದಾಗ ತನ್ನ ಹೆಸರನ್ನ ಲೂಯಿಸ್ ಪಾಶ್ಚರ್ನ ದಾಖಲಿಸ್ತಾನ್ರಿ. ಇದು ಇದಕ್ಕೊಂದು ಇತಿಹಾಸ. ಅದೇ ಕಾರಣಕ್ಕೆ ಜುಲೈ 6 ವಿಶ್ವ ಪ್ರಾಣಿಜನ್ಯ ರೋಗ ದಿನ ಅಂದರೆ ವರ್ಲ್ಡ್ ಜೂನೋಸಿಸ್ ಡೇ ಅಂತೇಳಿ ಆಚರಿಸ್ತೇವೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಸರ್, ಹಂಗಂದ್ರೆ ಈ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀರಿ? ಈಗ ನಮಗೆಲ್ಲರೂ ಗೊತ್ತದ ಸರ್, ಈ ನಮ್ಮ ದೇಶ ಭಾರತ ಒಂದು ಕೃಷಿ ಪ್ರಧಾನ ದೇಶ ಅದ. ನಮಗೆಲ್ಲ ಈ ಕೃಷಿ ಜಾನುವಾರು ಮೇಲೆ ಬಹಳ ಅವಲಂಬಿತ ಅದೇವಿ. ಮತ್ತೆ ಕೃಷಿ ಯಾವಾಗ್ಲೂ ಜಾನುವಾರು ಇಲ್ದೇನೆ ಆಗುದಿಲ್ಲರಿ. ನಾವು ನೋಡ್ರಿ, ಜಾನುವಾರು ಸಾಗಣೆಗಾಗಿ ಆಯ್ತು, ಆಹಾರಕ್ಕಾಗತ್ತು, ಮನೋರಂಜನೆಗಾಯ್ತು, ಹಿಂಗೆಲ್ಲ ನಾವು ಪ್ರಾಣಿಗಳನ್ನ ಬಳಸ್ಕೊಂಡು ಇದೇವ್ರಿ. ಪ್ರಾಣಿಗಳ ಆರೋಗ್ಯ ಏನದ, ಮನುಷ್ಯನ ಆರೋಗ್ಯದ ಮೇಲೆ ಭಾರಿ ಗಮನಾರ್ಹವಾದ ಒಂದು ಪ್ರಭಾವ ಬೀರ್ತೈತ್ರಿ. ಆಮೇಲೆ ಮನುಷ್ಯನಿಗೆ ಬರುವಂತ 70% ರೋಗ ಏನದವು ಪ್ರಾಣಿಜನ್ಯ ರೋಗ ಇದಾವ್ರಿ. ಯಾವ ಮನುಷ್ಯನ ಬರಬಹುದು, ಅವು ಪ್ರಾಣಿಗಳಿಂದನೂ ಬರಬಹುದು. ಇದು ಒಂದು ಮಹತ್ವವಾದ ಪಾಯಿಂಟ್ ರೀ ಇದು. ಆಮೇಲೆ ಜನ ಈಗ ಪ್ರಾಣಿಜನ್ಯ ರೋಗಗಳು ಏನದವು ಆರ್ಥಿಕವಾಗಿನೂ ಆಯ್ತು ಮತ್ತೆ ಸಾಮಾಜಿಕವಾಗಿನೂ ಆಯ್ತು ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ ಭಾರಿ ಹಿನ್ನಡೆ ಉಂಟು ಮಾಡ್ತಾರೆ. ಉದಾಹರಣೆಗೆ ಈಗ ನೀವು ಕಂದು ರೋಗ, ಇದಕ್ಕೆ ಬ್ರುಷೆಲಿಸಸ್ ಅಂತಾರೆ ಇಂಗ್ಲಿಷ್ನಾಗ, ಕಂದು ರೋಗ. ಈ ಕಾರಣದಿಂದ ಭಾರತ ಪ್ರತಿ ವರ್ಷ ಸುಮಾರು 350 ಮಿಲಿಯನ್ ರೂಪಾಯಿಗಳಷ್ಟು ನಷ್ಟ ಅನುಭವಿಸ್ತದೆ ಈ ಒಂದು ರೋಗದಿಂದ. ಇದು ಒಂದೇ ರೋಗದಿಂದ. ಮತ್ತೆ ಈಗ ಇನ್ನ ಡೇಂಜರ್ ಅಂತಂದ್ರೆ ಹಕ್ಕಿ ಜ್ವರ. ಹಕ್ಕಿ ಜ್ವರದಿಂದ ಈಗ ನೋಡಿದ್ರೆ 2006 ಇಲ್ಲಿವರೆಗೂ 3 ಬಾರಿ ನಮ್ಮ ಭಾರತ ದೇಶ ಇದಕ್ಕೆ ತುತ್ತಾಗಿದ್ದು ಸುಮಾರು ಆರ್ಥಿಕ ನಷ್ಟ ಅನುಭವಿಸಿದ್ರಿ. ಉದಾಹರಣೆಗೆ 2006 ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಈ ಹಕ್ಕಿ ರೋಗ ಕಾಣಿಸಿಕೊಂಡಾಗ ಕುಕ್ಕುಟ ಉದ್ಯಮಿಗೆ 30,000 ಮಿಲಿಯನ್ ರೂಪಾಯಿಗಳಷ್ಟು ನಷ್ಟ ಆಯಿತು. ಬಹಳ ದೊಡ್ಡ ಪ್ರಮಾಣದಾಗೆ ನಷ್ಟ ಆಯ್ತು, ದೊಡ್ಡ ಪ್ರಮಾಣ ನಷ್ಟ ಆಯ್ತು. ಮತ್ತೆ ಅದೇ ವರ್ಷ 12 ಭಾರತ ಕುಕ್ಕುಟ ಏನು ಉತ್ಪನ್ನಗಳಾದಾವು ಅದರ ಮ್ಯಾಗೆ ಎಲ್ಲಾ ನಿಷೇಧ ಹೇರಿಬಿಟ್ರಿ. ಅಂದ್ರೆ ನಮ್ಮಲ್ಲಿಂದ ಏನು ಈ ಕೋಳಿ ಸಂಬಂಧಪಟ್ಟಂತ ಉತ್ಪನ್ನಗಳು ಏನು ರಫ್ತಾಗ್ತಿದ್ವು ಅವಕ್ಕೆಲ್ಲಕ್ಕೂ ಬ್ಯಾನ್ ಮಾಡಿದ್ರು, ಅಂದ್ರೆ ನಿಷೇಧ ಹೇರಿಸಿದ್ರು. ಈ ಕಾರಣದಿಂದ 10,500 ಕೋಟಿ ರೂಪಾಯಿಗಳ ನಷ್ಟ ನಮ್ಮ ದೇಶಕ್ಕೆ ಆತು. ಮತ್ತೆ 2007 ಹಕ್ಕಿ ಜ್ವರದ ರೋಗದ ಕಾಲದಾಗ 6,700 ಮಿಲಿಯನ್ ರೂಪಾಯಿಗಳಷ್ಟು ನಷ್ಟ ಆತು. ಮತ್ತು ಅದು ಅಲ್ದನ ಈ ಕ್ಷಯ ರೋಗ ಅಂತೀವಿ ನೋಡ್ರಿ, ಕ್ಷಯ ರೋಗನು ಪ್ರಾಣಿಗಳಿಂದ ಬರಬಹುದು. ಭಾರತ ಪ್ರತಿ ವರ್ಷ ಸುಮಾರು 22 ಲಕ್ಷ ಜನ ಈ ರೋಗಕ್ಕೆ ತುತ್ತಾಗ್ತಿತ್ತು, ಅದ್ರಾಗ 5 ಲಕ್ಷ ಜನ ಸತ್ತೋಗ್ತಾರೆ. ಅಂದ್ರೆ ಪ್ರತಿ ವರ್ಷ ಅಂದಾಜು 22 ಲಕ್ಷ ಜನರಿಗೆ ಕ್ಷಯ ರೋಗ ಹೊಸದಾಗಿ ಕಾಣಿಸ್ಕೊಳ್ತದೆ. ಹೊಸದಾಗಿ ಕಾಣಿಸ್ಕೊತದ. ಆಶ್ಚರ್ಯ ಅಂದ್ರೆ 5 ಲಕ್ಷ ಜನ ಪ್ರತಿ ವರ್ಷ ಟಿಬಿ ಕ್ಷಯ ರೋಗದಿಂದ ಸಾಯ್ತಿದ್ದಾರೆ. ಆಮೇಲೆ ಮತ್ತ ಭಾರತದೊಳಗ ಪ್ರತಿ ವರ್ಷ 3 ಕೋಟಿಗೂ ಅಧಿಕ ಜನ ಏನಾಗ್ತಾರ ನಾಯಿ ಕಡಿತಕ್ಕೆ ಒಳಗಾಗ್ತಾರ. ಅದ್ರೊಳಗ 30,000 ಜನ ಹುಚ್ಚು ನಾಯಿ ರೋಗದಿಂದ ಸಾಯ್ಲಿಕತ್ತಾರ. ನಮ್ಮ ಕಡೆ ಲಸಿಕೆ ಇದ್ರೂ ಆ ಒಂದು ಸಾವು ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈ ಲಸಿಕೆಗೆ 162 ಕೋಟಿ ರೂಪಾಯಿ ಖರ್ಚಾಗ್ತದ ಪ್ರತಿ ವರ್ಷ. ಲಸಿಕೆ ಮತ್ತೆ ಚಿಕಿತ್ಸೆಗೆ 162 ಕೋಟಿ ರೂಪಾಯಿ ಖರ್ಚಾಗ್ತದ. ಮತ್ತೆ ಈ ಪ್ಲೇಗ್ ನಂತ ರೋಗ ಆಯ್ತು, ಒಂದ್ ಸ್ವಲ್ಪ ಇತಿಹಾಸದ ಕಡೆ ಹೋದ್ರ 1994 5 ಲಕ್ಷ ಜನ ವಲಸೆ ಹೋಗ್ತಾರ್ರಿ, ಊರು ಬಿಟ್ಟೆ ಹೋಗ್ತಾರ ಈ ಗುಜರಾತ್ ಒಳಗ ಸೂರತ್ ನಲ್ಲಿ ಪ್ಲೇಗ್ ಆದಾಗ. ಅವಾಗಿನ ಕಾಲದೊಳಗ ವಿಮಾನಯಾನ ಮತ್ತ ಪ್ರವಾಸೋದ್ಯಮಕ್ಕೆ ಇದಕ್ಕೆ ಭಾರಿ ಪೆಟ್ಟು ಬಿದ್ದು 13,000 ಕೋಟಿ ರೂಪಾಯಿ ನಷ್ಟ ಆತ. ಹೀಗೆ ಈ ಪ್ರಾಣಿ ಜನ್ಯ ರೋಗಗಳು ಬಹಳ ಆರ್ಥಿಕ ನಷ್ಟ ಉಂಟು ಮಾಡ್ತಾವ. ಅದು ಅಲ್ದನ ಈಗ ಜನರದು ನೌಕರಿ ಉದ್ಯೋಗ ಆಯ್ತು, ಸಾಗಣೆ ಪ್ರವಾಸಕ್ಕಾಯ್ತು, ಮತ್ತೆ ಸಾಮಾಜಿಕ ಸಭೆ ಆಯ್ತು, ಈ ಮತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಮೇಲೆ ಇವುಗಳ ಮೇಲೆ ಭಾರಿ ಒಂದು ಋಣಾತ್ಮಕ ಪ್ರಭಾವ ಬೀರ್ತದ. ಮತ್ತೆ ಸಾಮಾಜಿಕ ಬೆಳವಣಿಗೆಗಳನ್ನು ಇದು ಕುಂಠಿತ ಮಾಡ್ತದ ನೋಡಿ. ಕರೆಕ್ಟ್. ಹಾಗಾದ್ರೆ ಈ ಪ್ರಾಣಿಜನ್ಯ ರೋಗಗಳೇನಲ್ಲ ಇವು ಹರಡುವಂತ ಸಾಧ್ಯತೆಗಳು ಹೆಂಗಂತ್ರಿ? ನೋಡ್ರಿ, ಈಗ ಪ್ರಾಣಿಜನ್ಯ ರೋಗಗಳು ಎಲ್ಲರಿಗೂ ಬರಬಹುದು, ಆದ್ರೆ ಕೆಲವು ವೃತ್ತಿ ಸಂಬಂಧಿತ ಜನ ಇರ್ತಾರ, ಅವ್ರ ಜೊತೆ ಬಾಳ ಪ್ರಾಣಿಗಳು ಇದ್ದೇ ಇರ್ತಾವ್ರಿ. ಅಂದ್ರೆ ಅವ್ರ ಜೊತೆಗೆ ಅವ್ರು ಬದುಕ್ತಾ ಇರ್ತಾರೆ. ರೈತರಿದಾರ್ರಿ, ಈ ನಾಯಿ ಸಾಕ್ತಿರ್ತಾರ, ಈ ಮೃಗಾಲಯದೊಳಗ ಕೆಲಸ ಮಾಡ್ತಾರೆ, ಇವರು ಪ್ರಾಣಿಗಳ ಜೊತೆಗೆನ ಅವ್ರ ಒಡನಾಟ, ಇವ್ರ ವೃತ್ತಿ. ಅವ್ರಿಗೆ ಏನಂತಾರೆ ನಾವು, ಕೆಲವು ವೃತ್ತಿ ಸಂಬಂಧಿತ ಜನ ಅಂತ ಹೇಳ್ತೇವೆ. ಅವರಿಗೆ ಸಾಧ್ಯತೆ ಹೆಚ್ಚಿಗೆ. ಹೌದು, ಇವರಿಗೆ ಪ್ರಾಣಿ ಸಂಬಂಧಿತ ರೋಗ ಬರುವ ಸಾಧ್ಯತೆ ಹೆಚ್ಚು. ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಜನರ ವೃತ್ತಿಗಳನ್ನ 7 ಗುಂಪುಗಳನ್ನಾಗಿ ವಿಂಗಡಿಸಿದ. ಉದಾಹರಣೆಗೆ ಮೊದಲನೇ ಗುಂಪು ಕೃಷಿ ಗುಂಪು. ಕೃಷಿ ಗುಂಪೊಳಗ ನೋಡ್ರಿ ಜನ ಬರೋರ ಅಂತಂದ್ರೆ ರೈತರು, ರೈತ ಕಾರ್ಮಿಕರು, ಪಶುವೈದ್ಯರು, ಪಶುವೈದ್ಯಕೀಯ ಸಹಾಯಕರು, ಕೃಷಿ ಉತ್ಪನ್ನ ಸಾಗಣೆ ಮಾಡೋರು, ಇವರೆಲ್ಲ ಈ ಕೃಷಿ ಒಂದು ಗ್ರೂಪ್ ಒಳಗ ಬರ್ತಾರ. ಇವರು ತುತ್ತಾಗಬಹುದಂತ ಪ್ರಮುಖ ರೋಗ ಹೇಳ್ಬೇಕಂದ್ರ ನೆರಡಿ ರೋಗ, ಅದಕ್ಕ ಆಂಥ್ರಾಕ್ಸ್ ಅಂತಾರ. ಆಮೇಲೆ ಕಂದು ರೋಗ, ಬ್ರುಸೆಲೋಸಿಸ್ ಅಂತಾರ ಅದಕ್ಕ. ಮತ್ತೆ ಇಲಿ ಜ್ವರ ಇರಬಹುದು, ಮಂಗಿನ ಕಾಯಿಲೆ ಇರಬಹುದು. ಮಂಗನ ಕಾಯಿಲೆಗೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತಾರ, ಜಪನೀಸ್ ಎನ್ಸೆಫಲೈಟಿಸ್, ಮತ್ತ ಹುಚ್ಚು ನಾಯಿ ರೋಗ, ಈ ರೋಗಗಳಿಗೆ ತುತ್ತಾಗಬಹುದು. ಈಗ ಎರಡನೇ ಗುಂಪು ಪ್ರಾಣಿ ಉತ್ಪನ್ನ ಗುಂಪು. ಪ್ರಾಣಿ ಉತ್ಪನ್ನ ಗುಂಪು ಅಂದ್ರೆ ಯಾರು ಬರ್ತಾರಪ್ಪ? ಕಸಾಯಿ ಖಾನೆಯೊಳಗ ಕೆಲಸ ಮಾಡೋರು, ಅಂದ್ರೆ ಈಗೇನು ಕಸಾಯಿ ಖಾನೆಯೊಳಗ, ಶೀತಲ ಗೃಹದೊಳಗ ಕೆಲಸ ಮಾಡೋರು, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಸಂರಕ್ಷಣೆ ಮಾಡಿ ಇಡ್ತಾರ. ಮತ್ತೆ ಮಾಂಸ ಆಗ್ಲಿ, ಹಾಲು, ಚರ್ಮ, ಮೊಟ್ಟೆ, ಇತರೆ ಪ್ರಾಣಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ತಯಾರು ಮಾಡಿ ಅದ್ರೊಳಗ ತೊಡಗಿರೋರು, ಯಾರು ಮಾಂಸ ಕಟ್ ಮಾಡೋರು ಇರ್ತಾರ, ಅದನ್ನ ಪ್ರೊಸೆಸ್ ಮಾಡೋರು ಇರ್ತಾರ, ಪ್ಯಾಕ್ ಮಾಡೋರು, ಅವ್ರಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಂತ ಸಾಧ್ಯತೆಗಳು ಹೆಚ್ಚಿಗೆ. ಬರುವಂತ ರೋಗಗಳು ಅಂತಂದ್ರ ನೆರಡಿ ರೋಗ, ಆಂಥ್ರಾಕ್ಸ್, ಕಂದು ರೋಗ, ಕ್ಯಾಂಪೈಲೋ ಬ್ಯಾಕ್ಟೀರಿಯೋಸಿಸ್ ಅಂತೀವಿ, ಕ್ಷಯ ರೋಗ, ಟಿಬಿ, ಆಮೇಲೆ ಸಾಲ್ಮೊನೆಲೋಸಿಸ್, ಇಂತಹ ರೋಗಗಳು ಬರಬಹುದು. ಇನ್ನೊಂದು ಗುಂಪು, ಈ ಮೂರನೇ ಗುಂಪು ನೋಡಿದ್ರ ಕಾಡುಗಳಲ್ಲಿ ಕೆಲಸ ಮಾಡೋರು. ಕಾಡುಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ಯಾರು? ಬೇಟೆಗಾರರು ಆಗಿರ್ಬಹುದು, ವನ್ಯಜೀವಿ ವಿಜ್ಞಾನಿಗಳಾಗಿರ್ಬಹುದು, ಪರಿಸರ ಸಂಶೋಧಕರು, ಮೀನುಗಾರರು, ಆಮ್ಯಾಗ ಪ್ರಾಚೀನ ಮತ್ತ ಪುರಾತತ್ವ ಸಂಶೋಧಕರ, ಅವೆಲ್ಲ ಪ್ರಾಚೀನ ಹುಡುಕೋತ ಹೋಗ್ತಾರ ನೋಡ್ರಿ ಇಲ್ಲಿ ಏನಿರ್ಬಹುದು. ಆಮ್ಯಾಗ ಅಣೆಕಟ್ಟು ಕೆಲಸ ಮಾಡೋರು, ಮತ್ತ ಪ್ರವಾಸಿಗರು. ಈಗ ಪ್ರವಾಸಿಗರ ಅಂತ ಕ್ಯಾಂಪಿಂಗ್ ಮಾಡ್ತಾರ ನೋಡ್ರಿ, ಹೋಗಿ ಒಂದ್ ರಾತ್ರಿ ಎರಡ್ ರಾತ್ರಿ ಟ್ರೆಕಿಂಗ್ ಮಾಡ್ತಾರೆ. ಟ್ರೆಕಿಂಗ್ ಮಾಡೋರು ಅಂತವ್ರಿಗೆ ಕ್ಯಾಂಪಲೋ ಬ್ಯಾಕ್ಟೀರಿಯೋಸಿಸ್, ಪ್ಲೇಗ್, ಜಪನೀಸ್ ಎನ್ಸೆಫಲೈಟಿಸ್ ಮತ್ತ ಹಕ್ಕಿ ಬೇನೆ ಆರ್ನಿಥೋಸಿಸ್ ಇವೆಲ್ಲ ರೋಗಗಳು ಬರೋ ಸಾಧ್ಯತೆ ಇದೆ. ಮತ್ತ ಮುಂದೆ ನೋಡಿದ್ರ ನಾಲ್ಕನೇ ಗುಂಪು ಮನೋರಂಜನೆ ಗುಂಪು. ಮನೋರಂಜನೆ ಅಂದ್ರೆ ಹೆಂಗ ಸರ್? ಮನೋರಂಜನೆ ಅಂತಂದ್ರ ಈಗ ಸಾಕು ಪ್ರಾಣಿಗಳನ್ನ ಈಗ ವ್ಯಾಪಾರ ಮಾಡ್ತಿರ್ತಾರೆ, ಅದರದ ಬ್ರೀಡಿಂಗ್ ಮಾಡಿ ಮಾಡ್ತಾರ. ಆಮ್ಯಾಗ ಅವರು ಸಾಕು ಪ್ರಾಣಿಗಳ ಮಾಲಕರು ಇರ್ಬೋದು, ಮನೆ ನಾಯಿ ಬೆಕ್ಕು ಸಾಕ್ತಿರ್ತಾರೆ. ಬೆಕ್ಕು ಉದಾಹರಣೆ, ಬಹಳ ನಾಯಿ ಬೆಕ್ಕ ಬಹಳ ಸಾಮಾನ್ಯವಾಗಿ ಸಾಕ್ತಾರೆ. ಮತ್ತ ಅವ್ರ ಕುಟುಂಬದವರು ಇರ್ಬೋದು, ಪಶು ವೈದ್ಯರು, ಮತ್ತೆ ಪ್ರಾಣಿ ಸಂಗ್ರಹಾಲಯದೊಳಗೆ ಕೆಲಸ ಮಾಡೋ ಸಿಬ್ಬಂದಿ, ಅವ್ರಿಗೆ ನೋಡ್ರಿ ಅವ್ರ ಆಹಾರ ಕೊಡ್ಬೇಕು, ನೀರ್ ಕೊಡ್ಬೇಕು, ಆರೋಗ್ಯ ನೋಡ್ಕೊಬೇಕು, ಮತ್ತ ಅದಕ್ಕೆ ಇಂಜೆಕ್ಷನ್ ಕೊಡಕ್ ಡಾಕ್ಟರ್ಸ್ ಇರ್ಬೇಕು, ಮತ್ತ ಅಲ್ಲಿ ಭೇಟಿ ನೀಡೋ ಜನನು ಇರ್ಬೋದು. ಅಂದ್ರೆ ಜೂಗಳಿಗೆ ಹೋಗಿ ನೋಡ್ಲಿಕ್ಕೆ ಹೋಗಿರ್ತಾರಲ್ಲ ಅವ್ರು, ಪ್ರವಾಸಿಗರು, ಅವ್ರಿಗಿರ್ಬೋದು. ಅವ್ರಿಗೆ ಸಾಲ್ಮೋನಿಯಲೋಸಿಸ್, ಇಲಿ ಜ್ವರ, ಹುಚ್ಚುನಾಯಿ ರೋಗ ಇರ್ಬೋದು, ಪ್ಲೇಗ್ ಇರ್ಬೋದು, ಇಂತಹ ರೋಗಗಳು ಬರೋ ಸಾಧ್ಯತೆ ಇದೆ. ಈಗ ಐದನೇ ಗುಂಪು ಪ್ರಯೋಗಾಲಯ ಗುಂಪು. ಪ್ರಯೋಗಾಲಯ ವೃತ್ತಿಯೊಳಗೆ ತೊಡಗಿರೋಂಥವ್ರು ಅಂದ್ರೆ ವಿಜ್ಞಾನಿಗಿರ್ಬೋದು, ವಿಜ್ಞಾನಿಗಳು, ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿ ಕೆಲಸ ಮಾಡಿದವ್ರು, ಮತ್ತ ಪ್ರಯೋಗಾಲಯದಲ್ಲಿ ಪ್ರಾಣಿಗಳ ಪಾಲನೆ ಮಾಡೋರು, ಅದಕ್ಕೆ ಊಟ ನೀರು, ಪ್ರಯೋಗಾಲಯದೊಳಗೆ ಕೆಲವು ಪ್ರಾಣಿ ಇರ್ತಾವ್ರಿ ಅವನ್ನ ನೋಡ್ಕೊಳ್ಳೋರು, ಇವ್ರಿಗೆ ನೆರಡಿ ರೋಗ, ಇಲಿ ಜ್ವರ, ಧನುರ್ವಾಯು, ಆಮೇಲೆ ಕ್ಯೂ ಜ್ವರ ಇರ್ಬೋದು, ಜಪನೀಸ್ ಎನ್ಸೆಫಲೈಟಿಸ್ ಇರ್ಬೋದು, ಇವು ಬರೋ ಸಾಧ್ಯತೆ ಇದಾವ. ಮತ್ತ ಆರನೇ ಗುಂಪು ಸಮುದಾಯ ಆರೋಗ್ಯ ಮತ್ತು ಪ್ರಾಣಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಇದರೊಳಗ ವೈದ್ಯರು, ಪಶು ವೈದ್ಯರು, ಸಹಾಯಕರು, ಮತ್ತ ಪ್ರಯೋಗಾಲಯಗಳ ಪ್ರಾಣಿಗಳನ್ನ ಪಾಲನೆ ಮಾಡೋರು ಇವ್ರು ಇರ್ತಾರೆ. ಇವರಿಗೆ ಸಾಲ್ಮೋನಿಯಲೋಸಿಸ್, ಕ್ಯಾಂಪೈಲೋ ಬ್ಯಾಕ್ಟೀರಿಯೋಸಿಸ್, ಕ್ಯೂ ಜ್ವರ, ಆಮೇಲೆ ಹುಚ್ಚುನಾಯಿ ರೋಗ ಬರುವ ಸಾಧ್ಯತೆ ಇದೆ. ಈಗ ಕೊನೆಯ ಗುಂಪು ತುರ್ತು ಸ್ಥಿತಿ ಗ್ರೂಪ್, ಎಮರ್ಜೆನ್ಸಿ. ಎಮರ್ಜೆನ್ಸಿ ಉದಾಹರಣೆಗೆ ಈಗ ಏನು ಫ್ಲಡ್ ಆಗತ್ತೆ, ಏನು ಒಂದು ಮಳೆ ಬಂದು ಬಹಳಷ್ಟು ನೀರು ಸೇರ್ಕೋತದ ಅಂತಲ್ಲಿ ನಿರಾಶ್ರಿತರು ಆಗ್ತಾರ, ಏನೋ ಒಂದು ಭೂಕಂಪ ಆಗ್ತದ ಅಂದ್ರೆ ಪ್ರಕೃತಿ ಅನಾಹುತಕ ವಿಕೋಪಕ್ಕೆ ಒಳಪಟ್ಟವ್ರು ಇವ್ರು. ಆಮೇಲೆ ತೀರ್ಥಯಾತ್ರೆ ಕೈಗೊಂಡವ್ರು, ಇವ್ರಿಗೆ ಪ್ಲೇಗ್ ಮತ್ತ ಹುಚ್ಚುನಾಯಿ ರೋಗ ಬರೋದು, ಆಮೇಲೆ ಡಯೇರಿಯಾ ಇಂಥವ್ ಆಗೋ ಸಾಧ್ಯತೆ ಹೆಚ್ಚಿಗೆ. ಸರ್, ಈಗ ಸಾಕಷ್ಟು ತಾವು ವಿಷಯ ಹೇಳಿದ್ರೆ ಏಳು ಗುಂಪುಗಳು ಅಥವಾ ಅವುಗಳ ಸಂಬಂಧಪಟ್ಟಂಗೆ ಯಾವ್ಯಾವ ರೋಗಗಳು ಯಾರ್ಯಾರಿಗೆ ಹರಡುವ ಸಾಧ್ಯತೆ ಅದ ಅಂತ ಹೇಳಿ. ಇನ್ನು ಈ ಪ್ರಾಣಿಜನ್ಯ ರೋಗಗಳು ಹರಡ್ಲಿಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗ್ಲಿಕ್ಕೆ ಸಾಧ್ಯ ಅಂತ್ರಿ? ಪ್ರಾಣಿಜನ್ಯ ರೋಗಗಳು ನೋಡ್ರಿ, ಕೆಲವು ಮಹತ್ವದ ಅಂಶಗಳು ಇವು ಹರಡ್ಲಿಕ್ಕೆ ಬಹಳ ಸಹಾಯ ಮಾಡ್ತಾವ. ಉದಾಹರಣೆಗೆ ಪರಿಸರನ ನಾಶ ಮಾಡೋದ್ರಿ, ಅಣೆಕಟ್ಟು ಕಟ್ಟೋದು, ಕಾಲುವೆ, ಆಮೇಲೆ ಈ ಮರಗಳನ್ನ ಕಡಿಯೋದು, ಅರಣ್ಯಗಳೊಳಗೆ ಕಟ್ಟಡ ನಿರ್ಮಾಣ ಮಾಡೋದು, ಈ ಕಾರಣದಿಂದ ಏನಾಗ್ತದ, ಈ ರೋಗಾಣುದಲ್ಲಿ ನೈಸರ್ಗಿಕ ಒಡನಾಟದಾಗ ವ್ಯತ್ಯಾಸ ಉಂಟಾಗ್ತದ್ರಿ. ವ್ಯತ್ಯಾಸ ಉಂಟಾಗಿ ಏನ್ ಮಾಡ್ತದ, ಈ ಕಾಡೊಳಗೆ ಇಷ್ಟು ವರ್ಷ ಇದ್ದಿದ್ದು ರೋಗಾಣು ಜನರ ನಡುವೆ ಬರಾಕ್ ಶುರು ಆಗ್ತದ್ರಿ. ಹೊಸ ಒಂದು ಇದು ಸಿಕ್ಕಂಗ್ ಹೊಸ ಒಂದು ಅದಕ್ಕೆ ಸಿಕ್ತದ, ಹಿಂಗಾಗಿ ಅದು ಹರಡ್ತದೆ. ಈಗ ನಮ್ದು ಶಿವಮೊಗ್ಗದೊಳಗ ಒಂದು ಭಾರಿ ಒಂದು ಒಳ್ಳೆ ಇತಿಹಾಸ ಅದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗ ಗುರುತಿಸ್ಯಾರ, ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತೀವಿ ಅಥವಾ ಮಂಗನ ಕಾಯಿಲೆ ಅಂತೀವಿ. ಇದು ಕಾಡು ಕಡಿಯೋದ್ರಿಂದ ಹಬ್ಬದ್ರಿ ಈ ರೋಗ. ಅಂದ್ರೆ ಮೊದಲು ಅವ್ರು ಕಾಡು ಕಡ್ಲಿಕ್ಕೆ ಒಳಗೆ ಹೋಗ್ತಿದ್ರು, ಅದು ಅವರಿಂದ ಬಂದು ಮನುಷ್ಯರೊಳಗೆ ಬಂದ್ಬಿಡ್ತು. ಬಂತು ಈ ರೋಗ ಬಹಳ ಒಂದು ಗಂಭೀರ ರೂಪದ ರೋಗ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆ. ಮತ್ತ ಇನ್ನ ಕೆಲವು ಔಷಧ ನೋಡಿದ್ರೆ ರೋಗಾಣುವಿನಲ್ಲೇ ಬದಲಾವಣೆ ಆಗಬಹುದು. ಈಗ ನಾವು ಹೆಂಗ ಹೊಂದ್ಕೋತೀವಿ, ರೋಗಾಣು ತನ್ನ ವಂಶ ವಾಹಿನಿಗಳಲ್ಲಿ ಸ್ವಲ್ಪ ಅಲ್ಪ ಮಟ್ಟದ್ದು ಆಗಿರ್ಬೋದು ಅಥವಾ ಅಧಿಕ ಮಟ್ಟದ ಬದಲಾವಣೆ ಮಾಡಿಕೊಂಡು ಸಂಪೂರ್ಣ ಹೊಸ ರೋಗಾಣುವಾಗಿ ಅದು ಹೊರಹೊಮ್ಮಬಹುದು. ಮತ್ತ ಗಂಭೀರ ಸ್ವರೂಪದ ಕಾಯಿಲೆಗಳನ್ನು ಅದು ವಿಶಾಲ ಪ್ರದೇಶಕ್ಕೆ ವ್ಯಾಪಿಸುವಂತೆ ಮಾಡಿ ಉಂಟಾಗಬಹುದು. ಉದಾಹರಣೆಗೆ ಈಗ ಹಕ್ಕಿ ಜ್ವರ ಮತ್ತ ಹಂದಿ ಜ್ವರ ಇವೆಲ್ಲ ಈ ರೋಗಾವಣಿನಲ್ಲೇ ಬದಲಾವಣೆಯಾಗಿ ಉಂಟಾಗದಂತ ಕಾಯಿಲೆಗಳು. ಮತ್ತೆ ಪರಿಸರ ಮಾಲಿನ್ಯ, ಏರುತ್ತಿರುವ ಜಾಗತಿಕ ತಾಪಮಾನ. ಪರಿಸರ ಮಾಲಿನ್ಯ ಅಂದ್ರೆ ಏನ್ ನೋಡ್ರಿ, ಈಗ ಮಳೆಗಾಲ ಮತ್ತ ಬೇಸಿಗೆಗಾಲದೊಳಗ ಅವಧಿನ ಚೇಂಜ್ ಆಗಿದ್ರಿ, ಅವಧಿ ಬದಲಾವಣೆ ಆಗ್ಯದ. ಅದ್ರಲ್ಲಿಂದ ಏನಾಗ್ತದ, ಸಸ್ಯಗಳು ಆಯ್ತು, ಮತ್ತ ಸಸ್ತನಿಗಳು, ಮತ್ತ ಕೀಟಗಳು, ಬಹಳ ಮುಖ್ಯವಾಗಿ ಕೀಟಗಳು, ಇದರೊಳಗ ಇವುಗಳ ಚಟುವಟಿಕೆ ಹೆಚ್ಚಿಗೆ ಆಗ್ಬಿಡ್ತದ್ರಿ. ಕೀಟಗಳು ಅಂದ್ರ ಬಹಳ ಮುಖ್ಯವಾಗಿ ಸೊಳ್ಳೆಗಳು. ಸೊಳ್ಳೆಗಳು ಏನಾಗ್ತದ, ಈಗ ಬೇಸಿಗೆಗಾಲ ಅವಧಿ ಹೆಚ್ಚಿಗೆ ಆಗ್ಯದ್ರಿ, ಎಲ್ಲೇ ಸ್ವಲ್ಪ ನೀರು ನಿಂತಲ್ಲೇನೋ ಅದಕ್ಕೆ ಜಾಗ ಸಿಕ್ಕರ ಸೊಳ್ಳೆಗಳದು ಸಂಖ್ಯೆ ಹೆಚ್ಚಿಗೆ ಆಗಿ ವಿಶೇಷವಾಗಿ ವೈರಾಣುವಿನಿಂದ ಏನು ಉಂಟಾಗ್ತದಲ್ಲ ಪ್ರಾಣಿಜನ್ಯ ರೋಗಗಳು ಅವು ಹೆಚ್ಚಿಗೆ ಆಗಿದೆ ಅವ್ರಿ. ಮತ್ತೆ ಕೆಲವೊಬ್ರು ಆಹಾರ ಪದ್ಧತಿಯೊಳಗ ಬದಲಾವಣೆ ಮಾಡ್ಕೊಂಡ್ರ. ಇತ್ತೀಚೆಗೆ ನೋಡಬಹುದು ಮಾಂಸಾಹಾರ ಸೇವನೆ ಹೆಚ್ಚಿಗೆ ಆಗ್ಯದ. ಮಾಂಸಾಹಾರ ಸೇವನೆ ಹೆಚ್ಚಿಗೆ ಆಗಿದ್ರಿಂದಲೂ ಮಾಂಸಾಹಾರ ಈಗ ಪ್ರಾಣಿಜನ್ಯ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿಗೆ. ವಿಶೇಷವಾಗಿ ಅವುಗಳ ಸಂಸ್ಕರಣೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಕುದಿಸ್ದೇನ ತಿಂದ್ರ ಅಥವಾ ಅರೆ ಬೆಂದ ಮಾಂಸ ಪ್ರಾಣಿಗಳು ಉತ್ಪನ್ನಗಳ ತಿಂದ್ರ ಅಂತವು ರೋಗಗಳು ಬರೋ ಸಾಧ್ಯತೆ ಹೆಚ್ಚಿಗೆ ಅವ್ರಿ. ಮತ್ತ ಸಮುದಾಯ ಆರೋಗ್ಯಗಳಾಗ ವ್ಯವಸ್ಥೆ ತೊಡಕಾದ್ರ, ಮತ್ತ ದೊಡ್ಡ ನಗರದೊಳಗ ನೀವ್ ಇವತ್ತು ನೋಡಬಹುದು ಸ್ವಚ್ಛತೆಯ ಕೊರತೆ ಬಹಳ ಅದ. ಅಲ್ಲಿ ನೋಡ್ರಿ ಎಲ್ಲಾರು ಹಳ್ಳಿಗಳಿಂದ ನಗರಕ್ಕ ಹೋಗ್ತಾರ ಏನ್ ನೌಕರಿ ಹುಡುಕೊಂಡು, ಅಲ್ಲಿ ಜನಸಂಖ್ಯೆ ವಿಪರೀತ ಆಗ್ಬಿಡ್ತದ್ರಿ. ಮತ್ತ ಬಡತನನು ಅಲ್ಲಿ ಕೆಲವು ದೊಡ್ಡ ನಗರದೊಳಗ ಬಡ ಜನರು ಬಹಳ ಇದಾರೆ. ಅವ್ರಿಗೆ ಏನಾಗ್ತದ, ನೀರು ಎಲ್ಲಾ ಈ ಒಂದು ತೆರೆದ ಪಾತ್ರೆಯೊಳಗ ನೀಡ್ತಾರ ನೀರು, ಅದು ಮುಚ್ಚುದಿಲ್ಲ. ಮತ್ತ ಎಲ್ಲಾ ಡ್ರೈನೇಜ್ ಸಿಸ್ಟಮ್ ಈ ಚರಂಡಿ ವ್ಯವಸ್ಥೆ ಸರಿ ಇರುವುದಿಲ್ಲರಿ. ಹಿಂಗಾಗಿ ಈ ರೋಗ ಹೆಚ್ಚಾಗಿ ಆಗ್ತದ. ಮತ್ತೆ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳಿಂದನು ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗ್ತಾವ. ಅದೇಂಗಂತ್ರಿ ಹೆಂಗಂತಂದ್ರ ನೋಡ್ರಿ, ಈಗ ಬರೀ ಸಣ್ಣ ಪ್ರಮಾಣದ ಕಾನೂನು ಬಾಹಿರ ಚಟುವಟಿಕೆ ಬರೀ ಪ್ರಾಣಿ ಹತ್ಯೆನೂ ಇರಬಹುದು. ಪ್ರಾಣಿ ಹತ್ಯೆ ಮಾಡಿ ಈಗ ಏನೋ ಒಂದು ಕರಡಿ ಆಯ್ತು, ಈ ಒಂದು ವನ್ಯ ಮೃಗ ಆಯ್ತು, ಅದನ್ನ ಹಿಡಿತಾರ, ಕೊಲ್ತಾರ, ಕೊಂದು ಅದನ್ನ ಹೆಚ್ಚಿನ ದುಡ್ಡಿಗೆ ಮಾರಾಕ ಪ್ರಯತ್ನ ಮಾಡ್ತಾರ, ಅದು ಆಗಿರ್ಬಹುದು. ಅಥವಾ ದೊಡ್ಡ ಪ್ರಮಾಣದ ಅಂತ ಜೈವಿಕ ಭಯೋತ್ಪಾದನೆನೂ ಆಗಿರ್ಬಹುದು. ಜೈವಿಕ ಭಯೋತ್ಪಾದನೆಯನ್ನ ಈಗ ಇತಿಹಾಸದೊಳಗ ಬಹಳ ಸರ್ತಿ ಕೇಳಿ ಮಾತಾಡಿ ಆಗಿದೆ ಅದ್ರ ಬಗ್ಗೆ. ಜೈವಿಕ ಭಯೋತ್ಪಾದನೆ ಅಂತಂದ್ರ ನಾವು ಈಗ ಕೆಲವು ಬ್ಯಾಕ್ಟೀರಿಯಾನೇ ಪೋಸ್ಟ್ ಮಾಡ್ತಾರೆ, ಅದು ಕವರ್ ಓಪನ್ ಮಾಡಿದ ಕೂಡಲೇ ಅಲ್ಲೇ ಬ್ಯಾಕ್ಟೀರಿಯಾ ಶ್ವಾಸದೊಳಗ ತಗೊಂಡ್ರ ಅಲ್ಲೇ ಸಾಯೋ ಪರಿಸ್ಥಿತಿನೂ ಇದೆ ರೀ. ಹಿಂಗನು ಆಗಬಹುದು, ಇದರಲಿಂದನು ಪ್ರಾಣಿಜನ್ಯ ರೋಗ ಹೆಚ್ಚಿಗೆ ಆಗ್ತಾವ ನೋಡ್ರಿ. ಅಂದ್ರೆ ಸಾಕಷ್ಟು ಕಾರಣಗಳಿಂದ ಅಂಶಗಳಿಂದ ಈ ಪ್ರಾಣಿಜನ್ಯ ರೋಗ ಹರಡಲಿಕ್ಕೆ ಸಾಧ್ಯತೆ ಅಂತ ತಿಳಿಸ್ಕೊಟ್ರೆ. ಮತ್ತೆ ಇವನ್ನ ತಡೆಗಟ್ಟುವಲ್ಲಿ ಪ್ರಾಣಿ ಪಾಲಕರು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಮತ್ತ ಪಾತ್ರ ವಹಿಸಬೇಕಂತ್ರಿ? ಈಗ ಪ್ರಾಣಿ ಪಾಲಕರದು ಬಹಳ ದೊಡ್ಡ ಪಾತ್ರ ಐತಿ ನೋಡ್ರಿ ಇದ್ರಾಗ. ಏನಂತಂದ್ರ ವೈಯಕ್ತಿಕ ಶುಚಿತ್ವ ಕಾಪಾಡ್ಕೋಬೇಕ್ರಿ, ಇದು ಬಹಳ ಮುಖ್ಯವಾಗಿರುತ್ತ. ಈಗ ನಾವೇನ್ ಮಾಡ್ತೀವಿ, ಸಗಣಿ ಹಿಂಡಿ ಎಲ್ಲಾ ಸ್ವಚ್ಛ ಮಾಡ್ತೇವೆ. ಅದು ಅಷ್ಟ ಅಲ್ದೇನ ಜಾನುವಾರು ಸಂಬಂಧಪಟ್ಟ ಇನ್ನ ಏನೋ ಚಟುವಟಿಕೆ ಇರಬಹುದ್ರಿ, ಮೈ ತೊಳಸೋದಾಯ್ತು, ಏನೋ ಅದಕ್ಕೆ ಔಷಧಿ ಕುಡಿಸೋದಾಯ್ತು, ಅದ್ರದೆಲ್ಲ ಸ್ವಚ್ಛ ಮಾಡಿದೆ ಆದ್ಮೇಲೆ ಕೈ ಕಾಲು ಸರಿಯಾಗಿ ತೊಳ್ಕೋಬೇಕ್ರಿ ಸೋಪ್ ಹಚ್ಚಿ. ಇದು ಬಹಳ ಮುಖ್ಯ, ಚಲೋತ್ನಾಗಿ ತೊಳ್ಕೊಳ್ಬೇಕು ಸೋಪ್ ಹಚ್ಚಬೇಕು. ಕೈಯಲ್ಲೆಲ್ಲ ಉಗುರು ಇರಬಾರದು. ಇಂತವೆಲ್ಲ ಆದ್ಮೇಲೆ ಕೈ ಕಾಲು ತೊಳೆದ ಮೇಲೂ ಸಮಾಧಾನ ಆಗ್ಲಿಲ್ಲ, ಸರಿ ಅನಿಸ್ಲಿಲ್ಲ ಅಂದ್ರೆ ಚಳಕ ಮಾಡ್ಬೇಕ್ರಿ ಸ್ವಚ್ಛ ಹಂಗೆ. ಮತ್ತ ಈ ಜಾನುವಾರು ಕೊಟ್ಟಿಗೆಗಳೊಳಗ ಆಹಾರ ಸೇವನೆ ಮಾಡಬಹುದು, ಇದು ಬಹಳ ಮುಖ್ಯ. ನಮ್ಮ ರೈತ ಬಂದ್ರೆ ಗಮನಿಸಬೇಕು, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡುವಂತ ಸಮಯದೊಳಗ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡೋದಾಗ್ಲಿ ಅಥವಾ ಏನೋ ತಿನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಆಮೇಲೆ ಊಟ ಮಾಡೋದಕ್ಕಿಂತ ಮೊದಲ ಕೈ ಕಾಲು ಸರಿಯಾಗಿ ತೊಳಿಬೇಕು, ಅದು ಜಾನುವಾರುಗಳ ಚಟುವಟಿಕೆ ಮಾಡದಿರಲಿ ಅದು ಇದೊಂದು ರೂಢಿ ಹಾಕೊಂಡ್ ಬಿಡ್ಬೇಕು, ಇದು ಒಂದು ರೂಢಿ ಹಾಕ್ಬೇಕು. ಆಮೇಲೆ ಅದು ಅಲ್ದೇನ ಜಾನುವಾರು ಕೊಟ್ಟಿಗೆ ಆಯ್ತು ನೋಡ್ರಿ, ನಾವು ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು, ಅದನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾನೆ ಇರ್ಬೇಕು. ಆಮ್ಯಾಗ ಜಾನುವಾರುಗಳ ಸಂದಣಿ ಆಗದಾನ ಅಂದ್ರ ಬಹಳಷ್ಟು ಜಾನುವಾರುಗಳನ್ನ ತಂದು ಒಂದೇ ಜಾಗದಾಗ ಕಡಿಮೆ ಜಾಗದಾಗ ಹೆಚ್ಚಿಗೆ ಜಾನುವಾರು ಇರಬಾರ್ದು, ಅವಕ್ಕೆಲ್ಲ ಗಾಳಿ ಆಡಬೇಕು, ಬೆಳಕು ಅಂತವೆಲ್ಲ ಬಳು ಅಂತ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಮಾಂಸ ಹಾಲು ಮೀನು ಇವನ್ನೆಲ್ಲ ಸೇವನೆ ಮಾಡುವಾಗ ಸರಿಯಾಗಿ ಕಾಯಿಸಬೇಕು, ಕುದಿಸ್ಬೇಕು, ಮತ್ತ ಅವನ್ನ ಸಂಸ್ಕರಣೆ ಸರಿಯಾಗಿ ಮಾಡಿ ಆಮೇಲೆ ಊಟ ಮಾಡಬೇಕು. ಈಗ ಕೆಲವೊಬ್ರು ಹಸಿ ಹಾಲೆ ಕುಡಿತಾರ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ಒಂದು ನೋಡ್ರಿ ಒಂದು ತಪ್ಪು ಗ್ರಹಿಕೆ. ಏನಂತಂದ್ರ ಡೈರೆಕ್ಟ್ ಏನ್ ಕೆಚ್ಚಲದಿಂದ ಹಂಗೆ ಬಂದ ತಕ್ಷಣ ಕುಡಿತಾರ, ಅದು ತಪ್ಪು. ದಯವಿಟ್ಟು ಗಮನಿಸ್ರಿ, ಹಸಿ ಹಾಲು ಯಾವತ್ತೂ ಕುಡಿಬಾರ್ದು, ಅದು ಕುದಿಸಿ ಆರಿಸಿ ಕುಡಿಬೇಕು. ಕುದಿಸಿ ಆರಿಸಿ ಕುಡಿಬೇಕು, ಯಾಕಂತಂದ್ರ ಹಾಲೊಳಗ ಸುಮಾರು ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ನಾ ಆಗಲೇ ಕಂದು ರೋಗ ಹೇಳ್ದೆ, ಟಿಬಿ ಹೇಳ್ದೆ, ಕ್ಷಯ ರೋಗ, ಅವೆಲ್ಲ ಅಂತ ರೋಗಗಳು ಬರೋ ಸಾಧ್ಯತೆ ಹೆಚ್ಚಿಗೆ. ಅವ್ರಿ ಸರ್ಕ್ಲಿಂಗ್ ಡಿಸೀಸ್ ಅಂತೀವಿ, ಅದು ಸುತ್ತು ರೋಗ, ಲಿಸ್ಟೆರಿಯೋಸಿಸ್, ಅದು ಬರೋದು ಸಾಧ್ಯತೆ ಇದೆ ರೀ. ಈಗ ಮತ್ತ ಜಾನುವಾರುಗಳಿಗೆ ನೋಡ್ರಿ, ನಿಯಮಿತವಾಗಿ ಜಳಕ ಮಾಡಿಸಿ ಸ್ವಚ್ಛವಾಗಿ ಇರಿಸಬೇಕು. ಮತ್ತ ಕೊಟ್ಟಿಗೆಯಿಂದ ಹೊರಗೆ ಹೋಗುವ ನೀರು, ಅದೇನು ಮೋರಿ ಚರಂಡಿ ವ್ಯವಸ್ಥೆ ಇರ್ತೈತಲ್ಲ, ಸರಿಯಾಗಿ ಜರ್ರನೆ ಹರಿದು ಹೋಗುವ ಹಂಗ ಇರ್ಬೇಕು. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ನೀರು ನಿಲ್ಲಾರ್ದಂಗ ನೋಡ್ಕೋಬೇಕು. ಇದು ಕಾರಣದಿಂದ ಏನಾಗ್ತದ, ಸೊಳ್ಳಿ ಮತ್ತ ಇತರೆ ಕೀಟಗಳ ಬಾಧೆಗಳನ್ನ ನಾವು ತಪ್ಪಿಸ್ದಂಗ ಆಗ್ತದ. ಆದ್ರೆ ಒಟ್ಟು ಕೊಟ್ಟಿಗೆ ಸುತ್ತಮುತ್ತ ಒಟ್ಟು ಎಲ್ಲಿ ನೀರು ನಿಲ್ಬಾರ್ದು, ನೀರು ನಿಲ್ಬಾರ್ದು ಅಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಮತ್ತ ಸಾಕು ಪ್ರಾಣಿಗಳು ಯಾರ ಮನೆಯಾಗಿರ್ತಾವ, ನಾಯಿ ಆಗ್ಲಿ ಬೆಕ್ಕಾಗ್ಲಿ, ಮತ್ತ ಯಾರ ಮನೆಯಲ್ಲಿ ಜಾನುವಾರು ಇರ್ತಾವ, ಎಮ್ಮೆ, ಆಕಳು, ಎತ್ತು, ಕುರಿ, ಮೇಕೆ ಇವಕ್ಕೆಲ್ಲ ಕಾಲು ಕಾಲಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು. ಈಗ ಕಾಲು ಮತ್ತು ಬಾಯಿ ಬೇನೆ, ಗಂಟಲು ಬೇನೆ, ಚಪ್ಪೆ ಬೇನೆ ಇಂಥವೆಲ್ಲ ರೋಗಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು ನಾವು. ಮತ್ತೆ ಪಶುವೈದ್ಯರಿಂದ ಕಾಲು ಕಾಲಕ್ಕೆ ಸಲಹೆ ಸೂಚನೆ ಪಡಿಬೇಕು. ಏನೋ ಒಂದು ಸಮಸ್ಯೆ ಆಯ್ತು, ಏನು ತಿಳಿಯಲಿಲ್ಲ, ಅಲ್ಲಿ ಪಶುವೈದ್ಯರು ಹತ್ತಿರದ ಪಶುವೈದ್ಯರಿಗೆ ಹೋಗಿ ಭೇಟಿಯಾಗಿ ಹಿಂಗಿಂಗ ಸಮಸ್ಯೆ ಆಗಿದೆ, ಏನ್ ಮಾಡ್ಬೇಕು, ಏನಿಲ್ಲ, ತಿಳಿತಾ ಇಲ್ಲ ಅಂತೇಳಿ ಅವರಿಂದ ನಾವು ಸಲಹೆ ಸೂಚನೆಗಳನ್ನ ತಗೋಬೇಕು. ಡಾಕ್ಟರ್, ಇನ್ನೊಂದು ಬಹಳ ಮುಖ್ಯವಾಗಿರುವ ಪ್ರಶ್ನೆ ಏನಂತಂದ್ರೆ, ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟುವಲ್ಲಿ ವೈದ್ಯರು ಮತ್ತು ಪಶುವೈದ್ಯರ ಪಾತ್ರ ಏನದಂತ್ರಿ? ಈಗ ನೋಡ್ರಿ, ಪ್ರಾಣಿಜನ್ಯ ರೋಗಗಳು ಪ್ರಾಣಿ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಬರೋ ಸಾಧ್ಯತೆ ಇರೋದ್ರಿಂದ ವೈದ್ಯರು ಆಯ್ತು ಮತ್ತು ಪಶುವೈದ್ಯರು ಆಯ್ತು, ಇವರ ಇಬ್ಬರ ನಡುವಿನ ಸಂಪರ್ಕ ಬಹಳ ಮುಖ್ಯವಾಗಿದೆ. ಮತ್ತೆ ಯಾವಾಗ ರೋಗೋದ್ರೇಕ ಆಗತ್ ನೋಡ್ರಿ, ಅಂದ್ರೆ ಏನೋ ಒಂದು ರೋಗ ಕಾಣಿಸ್ಕೊಂಡಾಗ ಇಬ್ರು ಕೂಡಿ ಕೆಲಸ ಮಾಡ್ಬೇಕ್ರಿ, ಅಂದ್ರೆ ತ್ವರಿತಗತಿಯೊಳಗ ರೋಗದ ಪತ್ತೆ ಹಚ್ಚಬೇಕು ಮತ್ತೆ ಚಿಕಿತ್ಸೆ ಮಾಡ್ಬೇಕು ಮತ್ತೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಇದು ಬಹಳ ಮುಖ್ಯ, ಬಹಳ ಮುಖ್ಯ ರೀ. ಅಂದ್ರೆ ತ್ವರಿತಗತಿಯೊಳಗೆ ಏನೋ ಒಂದು ಅವರು ಆಕ್ಷನ್ ತಗೊಳಕ ಅನುಕೂಲ ಆಗ್ತದೆ. ಹೌದು. ಆಮೇಲೆ ಬಳಲುತ್ತಿರುವ ಜಾನುವಾರುಗಳು, ಯಾವಕ್ಕ ರೋಗ ಬಂದದ, ಜಾನುವಾರುಗಳಿಗಾಯ್ತು ಮತ್ತೆ ಮನುಷ್ಯರಿಗೂ ಆಯ್ತು, ಇತರೆ ವ್ಯಕ್ತಿಗಳಿಂದ ಮತ್ತೆ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಇದನ್ನು ಬಹಳ ಮುಖ್ಯವಾಗಿರುತ್ತೆ, ಬೇರ್ಪಡಿಸಿ ಸರಿಯಾದ ಒಂದು ಚಿಕಿತ್ಸೆ ಕೊಡಬೇಕು ಮತ್ತೆ ಕಾಲ ಕಾಲಕ್ಕೆ ಲಸಿಕೆ ಹಾಕಿಸಬೇಕು. ಮತ್ತೆ ರೋಗೋದ್ರೇಕದ ಬಗ್ಗೆ ಪ್ರಾಣಿ ಪಾಲಕರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಬೇಕ್ರಿ ಪಶುವೈದ್ಯರು. ಮತ್ತೆ ಯಾವುದೇ ಒಂದು ಏನು ಲಸಿಕೆ ಹಾಕೋದಾಯ್ತು ಮತ್ತೆ ಈ ಚಿಕಿತ್ಸೆ ಹಾಕೋದಾಯ್ತು, ಪ್ರಕಟಣೆ ಮತ್ತು ಡಂಗೂರ ಹೊಡೆಸುವ ಮೂಲಕ ಜನ ಜಾಗೃತಿ ಮೂಡಿಸಬೇಕ್ರಿ. ಅಂತಂದ್ರೆ ಬಹಳ ಮುಖ್ಯವಾಗಿರುವಂತಂದ್ರೆ ನಾವು ಸ್ವಚ್ಛತೆ ಇದುವರೆಗೆ ತಜ್ಞವಾಣಿಯಲ್ಲಿ ಪ್ರಾಣಿಜನ್ಯ ರೋಗಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು ಈ ವಿಷಯವಾಗಿ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಜನಾರೋಗ್ಯ ಹಾಗೂ ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಜಿ ಕರಾಟೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ಶಕುಂತಲಾ ದೇವರನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು. ಕರ ಕರುಣೆ ಸದಾಸೋ ಬಾಗೇಲಿ ನಮ್ಮ ವಶ ಆಗಿದೆ ಹರುಷದ ಭರಣಿ ಗಿರ್ವಾಣಿ ಗಿರಿಧರನವರ ಕರುಣಿ ನಟಲಕ್ಷದ ಕಾಳಿಯ ಕರುಣೆ ದಸ್ತಾಗಿರ್ನ ಕಂಠದೋಳು ಅಮರ ವಾಣಿ ಕೇಳಿ ಶಕುಂತಲಾ ದೇವಲನಾಯಕ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಕೀಗೆ ಪದ ಕೇಳೋಣಂತ. ಆದಿಶಕ್ತಿ ಒಡಲಗ ತುಂಬಿತ್ತು ನಿರಂಕಾರ, ಆ ಶಕ್ತಿ ವಾಪಲಿಂದ ನುಡಿಯತಿತ್ತು ಓಂಕಾರ, ಆ ನಾಮ ಸ್ವರ್ಸಿ ಅಕ್ಕಿ ಮಾಡಿದಾಳುವ ಆಕಾರ, ಆ ನಾದ ಬಿಂದು ಸುವರ್ಣ ಪರ ವಸ್ತು ಹುಟ್ಟಿತು ನಿನ್ನ ಕಿರಣ, ಆಮೇಲೆ ಆದಿನಾರಾಯಣ ಆದಿ ದೇವತರಿಗೆ ಅವಲ್ ಮಡಳು ನಿರ್ಮ ಹುಟ್ಟಿದ ಅಲ್ಲಂ ಪ್ರಭು ಶಂಕರ, ಆದಿ ಸ್ವರೂಪಕ ಯಾರ ಎಲ್ಲ ಮಾಲಕರ, ನಿನಗೇನ ತಿಳಿಯತೈತಿ ನನ್ ಮುಂದ ಹುಟ್ಟಿದು ಕರ, ಹೆಂಗ ಹೆಚ್ಚ ಅಂತಿ ನಿಮ್ಮ ಶರಣ, ನೀ ನೋಡೋ ದೇವಿ ಪುರಾಣ ಶಿವ ಹಿಡದಾನ ಶಕ್ತಿಯ ಚರಣ, ಅಂಗ ಎಂಬೋ ವಾಸ್ತ್ರದಲ್ಲಿ ಲಿಂಗ ಸ್ಥಾಪನೆ ಪೂರ್ಣ ಸ್ಥಾಪನೆ ಪೂರ್ಣ ಪೂರ್ಣ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ, ಭೂಮಿ ಆದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ, ಭೂಮಿ ಆದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ, ನನ್ನಲ್ಲಿ ಹುಟ್ಟಿ ನೀ ನನಗ ಆದು ಅಧಿಕಾರ, ನ್ಯಾಂಗ ಹೆಚ್ಚ ಅಂತಿ ನಿಮ್ಮ ತರುಣ, ನಿನ್ನ ಬಲ್ಯಕ ಏನಿಲ್ಲ ಹೂರಣ, ಸುಳ್ಳೆ ಆಗ ಬ್ಯಾಡ್ರು ಹೈರಾಣ, ನನ್ನಲ್ಲಿ ಬೋಧ ತಗೋ ತಿಳಿಸಾತೀನೋ ಪ್ರಕರೇ ನನ್ನಲ್ಲಿ ಬೋಧ ತಗೋ ತಿಳಿಸಾತೀನೋ